ಶಂಕರ ನಾದ ಶರೀರ ಪರ ವೇದ ವಿಹಾರ ಹರ ಜೀವೇಶ್ವರ ಶಂಕರ ನಾದ ಶರೀರ ಪರ ವೇದ ವಿಹಾರ ಹರ ಜೀವೇಶ್ವರ ಶಂಕರ ಶಂಕರ ನಾದ ಶರೀರ ಪರ ವೇದ ವಿಹಾರ ಹರ ಜೀವೇಶ್ವರ ಶಂಕರ ಸರಿ ಸರಿ ನಟನಲ ಸಿರಿ ಸಿರಿ ಮುಂಬಲು ಕಾಬೋಲು ಮೆರಿಸೇ ಬೆರುಕುಲು ಮುನಿಸೇ ಪೆರಗುಲ ಚಿರು ಚಿರು ನಂಬಲು ಕಾಬೋಲು ಉರಿಬೇ ಉರುಮುಲು ಸರಿ ಸರಿ ನಟನಲ ಸಿರಿ ಸಿರಿ ಮುಂಬಲು ಕಾಬೋಲು ಪರವಶಾನ ಶಿರಸು ಗಂಗಾ ತರಕು ಜಾರಣ ಶಿವ ಗಂಗಾ ಪರವಶಾನ ಶಿವಸು ಗಂಗಾ ತರಕು ಜಾರಣ ಶಿವ ಗಂಗಾ ನಾಗಾನದ ಹರಿನೋ ಮುನು ಗಂಗಾ ಶಂಕರ